ಈ ಗಿಡಗಳನ್ನ ನಾಟಿ ಮಾಡುವಂತ ಸಂದರ್ಭದಲ್ಲಿ ಮತ್ತಿನ್ನೆಷ್ಟು ಹೆಚ್ಚಿನ ಮಣ್ಣನ್ನ ಅದಕ್ಕೆ ಸೇರಿಸಬೇಕಾಗುತ್ತೆ ನೋಡ್ಕೊಂಡು ಅದ್ರ ಜೊತೆಯಲ್ಲಿ ಕನಿಷ್ಠ 10 kg ಆದ್ರೂ ಕೊಟ್ಟಿಗೆ ಗೊಬ್ಬರವನ್ನ, ದನವಿನ ಗೊಬ್ಬರವನ್ನ, ಚೆನ್ನಾಗಿ ಕಳೆತಿರುವಂತ ದನವಿನ ಗೊಬ್ಬರವನ್ನ ಸೇರಿಸಿ ನಾವು ನಾಟಿ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಮತ್ತೆ ನಾಟಿ ಮಾಡೋ ಸಂದರ್ಭದಲ್ಲಿ ಬೇಕಾದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೂಡ ನಾವು ಒಂದು 50-100 grams ಗುಣಿಗೆ ಸೇರಿಸೋದ್ರಿಂದ ಬೇರಿನ ಬೆಳವಣಿಗೆ ಚೆನ್ನಾಗಿರ್ತದೆ. ಮತ್ತೆ ಆಮೇಲೆ ಕ್ರಮೇಣ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ಗಿಡದ ಬೆಳವಣಿಗೆಯನ್ನು ಕೂಡ ಚೆನ್ನಾಗಿ ಕಾಣಬಹುದು. ನೀರು ಅಂದ್ರೆ ಡ್ರಿಪ್ ಮುಖಾಂತರ ಕೊಟ್ಟರೆ ಚೆನ್ನಾಗಿ, ಕೆಲವು ರೈತರು ಹಾಯಿ ನೀರು ಕೊಡ್ತಾರೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್? ನೀರು ನಿಲ್ಲುವಂತ ಸಂದರ್ಭ ಇದ್ರೆ ನಾವು ಹಾಯಿ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಾಗುತ್ತೆ ಗಿಡದ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಕೆಲವು ಗಿಡಗಳು ಕೂಡ ಹೊಳಗೋಗ್ತದೆ. ಮತ್ತೆ ಇದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕೆಲವು ಡಿಸೀಸಸ್ಗೆ ಸಸೆಪ್ಟಬಲ್ ಇರೋದ್ರಿಂದ ನಾವು ನೀರು ಹಾಯಿ ಬಿಟ್ರೆ ಏನಾಗುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ರೋಗಗಳು ಹರಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮತ್ತೆ ಆಮೇಲೆ ಇದು ನಮ್ಗೆ ತುಂಬಾ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಆಗಿರೋದ್ರಿಂದ ಡ್ರಿಪ್ ನಲ್ಲಿ ನಾವು ನೀರನ್ನ ಹಾಯಿಸೋದ್ರಿಂದ ನೀರಿನ ಸದ್ಬಳಕೆ ಮಾಡ್ಕೊಳ್ಳೋ ಒಂದು ವಿಚಾರನೂ ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಬಹುದು. ಡ್ರಿಪ್ಪಿನ ಮುಖಾಂತರ ಮಾಡೋದ್ರಿಂದ ನಮ್ಗೆ ಅಧಿಕ ಇಳುವರಿಯನ್ನು ಕೂಡ ಪಡಿಬಹುದು ಅಂತ ಹೇಳ್ತೇನೆ. ಸಾಕಷ್ಟು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳಿಗೆ ಕೀಟ ಮತ್ತು ರೋಗಗಳು ಬಾಧೆ ಕಂಡು ಬರುತ್ತೆ. ಈ ಒಂದು ಸೀತಾಫಲ ಹಣ್ಣಿನ ಬೆಳೆಗೆ ಯಾವ್ದಾದ್ರು ಕೀಟ ಮತ್ತು ರೋಗ ಬಾಧೆಗಳು ಕಂಡು ಬರ್ತವ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇದರಲ್ಲಿ ತುಂಬಾ ಕಡಿಮೆ, ನಾವು ದಾಳಿಂಬೆ ಅಥವಾ ಪಪ್ಪಾಯಿ ಈ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಬೆಳೆಯಲ್ಲಿ ತುಂಬಾ ಕಡಿಮೆ, ಇದರಲ್ಲೂ ಬರ್ತದೆ, ಆದರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಇದನ್ನ ನಾವು ಸರಿಪಡಿಸ್ಕೋಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂತದ್ದು ಏನು ಅಂತಂದ್ರೆ, ಇದು ಸಾಮಾನ್ಯ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಹೂ ಬಿಡ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಆಗಸ್ಟ್ ನಿಂದ ಅಕ್ಟೋಬರ್ನವರೆಗೂ ಕೂಡ ಕಾಯಿ ಕೀಳುವಂತ ಸಮಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಕಾಯಿ ಬೆಳವಣಿಗೆ ಆಗುವಂತದಲ್ಲಿ ಅಥವಾ ಕಾಯಿ ಕೀಳೋದಕ್ಕೆ ತಯಾರಾಗಿರುವಂತ ಹಂತದಲ್ಲಿ ನಾವು ಈ ಇಟ್ಟು ತಿಗಣೆ ಅನ್ನೋ ಒಂದು ಹುಳನ ನಾವು ನೋಡಬಹುದು, ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದನ್ನ ಮಿಲಿ ಬಾಕ್ಸ್, ವೈಟ್ ಮಿಲಿ ಬಾಕ್ಸ್ ಅಂತ ಕೂಡ ಕರಿತೀವಿ. ಇದನ್ನ ನಾವು ಬೇವಿನ ಕಷಾಯ ಅಥವಾ ಬೇವಿನ ಹಿಂಡಿ ಇದು ಮನೆಯಲ್ಲೇ ಸಿದ್ಧಪಡಿಸಿಕೊಂಡು ಇದನ್ನ ನಾವು 4 mL 1 L ನೀರಿಗೆ ಈ ಪ್ರಮಾಣದಲ್ಲಿ ಮಿಶ್ರ ಮಾಡಿ ನಾವು ಮುಂಚಿತವಾಗ್ಲೆ ಅದು ಹುಳ ಬರಲಿ ಅನ್ನೋದಕ್ಕೆ ಕಾಯೋದಕ್ಕಿಂತ ಹೆಚ್ಚಾಗಿ ಮುಂಚಿತವಾಗ್ಲೆ ನಾವು ಕಾಯಿ ಬೆಳೆಯೋ ಹಂತದಲ್ಲಿ ಇದ್ದಾಗಲೇ ನಾವು ಸಿಂಪಡಣೆ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಈ ಹುಳನ ನಾವು ಹತೋಟಿಯಲ್ಲಿ ಇಡಬಹುದು. ಅದ್ ಬಿಟ್ರೆ ಅಂತ ಬೆಳೆಗೆ ಧಕ್ಕೆ ಬರುವಂತದ್ದು ಅಥವಾ ಬೆಳೆಗೆ ನಾಶ ಆಗುವಂತ ರೋಗಗಳಾಗ್ಲಿ ಕೀಟಗಳಾಗ್ಲಿ ಯಾವುದು ಇದರಲ್ಲಿ ಕಂಡು ಬರೋದಿಲ್ಲ. ಮತ್ತೆ ಇದು ಹಿಟ್ಟು ತಿಗಣೆ ಅಂತ ಏನ್ ಹೇಳದ್ನಲ್ಲ, ಇದನ್ನ ನಾವು ಮೊಟ್ಟೆಗಳನ್ನ ಕೂಡ ಮಣ್ಣಿನಲ್ಲಿ ಸೇರಿಸುತ್ತೆ ಹುಳಗಳು. ಹಾಗಾಗಿ ಅಕ್ಟೋಬರ್ ಮತ್ತೆ ನವೆಂಬರ್ ಸಮಯದಲ್ಲಿ ನಾವು ಹಣ್ಣು ಕಟಾವು ಮಾಡಿದ ನಂತರ ಒಂದು ಸತಿ ನಾವು ಉಳುಮೆ ಮಾಡಿಬಿಟ್ರೆ ಮತ್ತೆ ಆಮೇಲೆ ಗಿಡದ ಸುತ್ತ ಯಾವುದೇ ತರ ಕಸ ಇಲ್ಲದೆ ಇರೋ ರೀತಿಯಲ್ಲಿ ಮತ್ತೆ ಆಮೇಲೆ ನಾವು ನೋಡ್ಕೊಳ್ಳೋದು ಮಾಡಿದ್ರೆ ಅರ್ಧದಷ್ಟು ನಾವು ಈ ಹುಳಗಳ ಹಾವಳಿಯನ್ನ ಕಡಿಮೆ ಮಾಡ್ತೀವಿ. ಈಗ 5 m ಅಥವಾ 6 m ಅಂತರ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಸಾಕಷ್ಟು ಕಳೆ ಬೀಳುತ್ತೆ. ಸಾಕಷ್ಟು ಜನ ರೈತರು ಈ ಅಡಿಕೆ ಆಗಿರ್ಬೋದು ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಅಂತರ ಜಾಸ್ತಿ ಇದ್ದಾಗ ಕಳೆ ನಿರ್ವಹಣೆಗೋಸ್ಕರ ಕಳೆನಾಶಕನ ಬಳಸ್ತಾರೆ. ಇದು ಕಳೆನಾಶಕ ಬಳಸೋದ್ರಿಂದ ಅನುಕೂಲನ ರೈತರಿಗೆ ಅನಾನುಕೂಲ ಯಾವುದೇ ಒಂದು ಬೆಳೆಯಲ್ಲಿ ಸರ್? ಅನುಕೂಲ ಹೌದು, ಕಳೆ ನಿರ್ವಹಣೆಗೆ ಮಾಡೋದ್ರಿಂದ ಅನುಕೂಲನೇ. ಆದ್ರೆ ನಾನು ಇಲ್ಲಿ ಏನ್ ಹೇಳೋದು ಅಂತಂದ್ರೆ, ಇದನ್ನ ನಾವು ಕಡಿಮೆ ಖರ್ಚಿನಲ್ಲಿ ಮತ್ತೆ ಸ್ವಲ್ಪ ಮಟ್ಟಿಗೆ ನಾವು ಒಂದ್ ಸ್ವಲ್ಪ ಆದಾಯ ನೋಡ್ಲಿಕ್ಕೆ ಇಚ್ಛೆ ಅಥವಾ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಈ ಬೆಳೆಯನ್ನ ಬೇಸಾಯ ಮಾಡೋಕೆ ಉದ್ದೇಶ ಇಟ್ಕೊಂಡಿರೋದು. ಹಾಗಾಗಿ ಎಷ್ಟು ಕಡಿಮೆ ನಾವು ಖರ್ಚನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ನಾವು ಕಳೆನಾಶಕ ಬಳಸ್ತೀವಿ ಅಂತಂದ್ರೆ ಅದಕ್ಕೆ ಮತ್ತೆ ಹೆಚ್ಚಿನ ಖರ್ಚು ಮಾಡ್ಬೇಕಾಗ್ತದೆ. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನಮ್ದೇ ಆದ ಪದ್ಧತಿಗಳಲ್ಲಿ ಅದನ್ನ ನಾಶ ಮಾಡಬಹುದು. ಈಗೇನು ಅಂತಂದ್ರೆ ಅಲ್ಲೇ ಬೆಳೆದಂತ ಕಳೆಯನ್ನ ತೆಗೆದು ಅದ್ರ ಮೇಲೆ ಸುತ್ತ ಮಲ್ಚಿಂಗ್ ತರ ಪದರವನ್ನ ಹಾಕೋದ್ರಿಂದ ಅಥವಾ ಇಲ್ಲ ಅದರಿಂದ ಉದುರದಂತ ಎಲೆಗಳೇ ಅದ್ರ ಮೇಲೆ ಗಿಡದ ಸುತ್ತ ಬೀಳೋದ್ರಿಂದ ಇದರಿಂದ ಏನಾಗುತ್ತೆ, ಒಂದು ಒದಕೆ ತರ ಆಗುತ್ತೆ. ಮತ್ತೆ ಕ್ರಮೇಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಲ್ಲಿ ಕಳೆ ಬರೋದು ಕೂಡ ನಾಶ ಆಗ್ತದೆ. ಈ ರೀತಿ ನಾವು ಏನಾದರೂ ಪರ್ಯಾಯವಾಗಿ ಯೋಚನೆ ಮಾಡಿ ಮಾಡಿದ್ದೆ ಆದ್ರೆ ಲಾಭ ಆಗ್ತದೆ. ಇಲ್ಲ ನಾವು ಇನ್ನು ಈ ದಾಳಿಂಬೆ ಬೆಳೆಗೆ ಅಥವಾ ಪಪ್ಪಾಯ ಬೆಳೆಗಳಿಗೆ ನಾವು ಏನೆಲ್ಲ ಕ್ರಮಗಳನ್ನ ಮಾಡ್ತೀವಲ್ಲ ಆ ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇದಕ್ಕೆ ಖರ್ಚೆ ಹೆಚ್ಚಾಗ್ತದೆ ನಮ್ಮ ಆದಾಯಕ್ಕಿಂತ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ವೆಚ್ಚವನ್ನ ಮಾಡೋದ್ರಿಂದ ಲಾಭ ನೋಡ್ಬೋದು. ಹೌದು, ನೀವು ಹೇಳ್ದಂಗೆ ಮಲ್ಚಿಂಗ್ ಮಾಡೋದಾಗಿರ್ಬೋದು, ಮಧ್ಯ ಕುಂಟೆ ಹೊಡೆದು ಅದನ್ನ ಅದರಿಂದ ನಿರ್ವಹಣೆ ಮಾಡಿದ್ರೆ ಸಾಕಷ್ಟು ರೈತರಿಗೆ ಉಳಿತಾಯ ಆಗುತ್ತೆ. ಮತ್ತೆ ಇದು ಬೆಳೆ ಬರ್ಲಿಕ್ಕೆ ಎಷ್ಟು ವರ್ಷ ಕಾಪಾಡಬೇಕಾಗತ್ತೆ ಸರ್ ರೈತರು? ಈಗ ನೋಡಿ, ಕಸಿ ಮಾಡಿದ್ದು ಸಸಿಗಳು ಅಂತಂದ್ರೆ ನಿಮ್ಗೆ ಸರಿಸುಮಾರು 2nd ವರ್ಷದಿಂದನೇ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 3nd ವರ್ಷದಿಂದ ನಾವು ಫಸಲಿಗೆ ಬಿಡಬಹುದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಳ್ಳೆ ಆದಾಯ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಸಾಕಷ್ಟು ಹಣ್ಣಿನ ಬೆಳೆಗಳಲ್ಲಿ ಪ್ರೂನಿಂಗ್ ಮಾಡ್ತಾರೆ, ಈ ದಾಳಿಂಬೆ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳಲ್ಲಿ, ಇದರಲ್ಲೂ ಗಿಡದ ಬೆಳವಣಿಗೆ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಗಿಡಗಳ ಸವರಿಕೆ ಅಥವಾ ನೀವೇನು ಹೇಳಿದ್ರೆ ಪ್ರೂನಿಂಗ್ ಅಂತ, ಈ ತರದ ನಾವು ಇಂಟರ್ಕಲ್ಚರಲ್ ಪ್ರಾಕ್ಟೀಸಸ್ ನಾವು ಮಾಡ್ಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ ಅಂತ. ಮಾಡದೆ ಹೋದ್ರೂ ನಡೀತದ, ಆದ್ರೆ ಈ ಕಸಿ ಮಾಡಿದಂತ ಗಿಡಗಳಲ್ಲಿ

ರಕ್ತದೊತ್ತಡವನ್ನ ಕಡಿಮೆ ಮಾಡುವಂತ ಶಕ್ತಿ ಇದರಲ್ಲಿ. ಮೆಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ನ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದ ಒತ್ತಡ ಕಡಿಮೆ ಮಾಡ್ತದ. ನಾವೇನು ಬಿ ಪಿ ಅಂತ ಹೇಳ್ತೀವಿ ಈಗ ಸಾಕಷ್ಟು ಜನಗಳಲ್ಲಿ ಕಾಣ್ತೀವಿ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ರಕ್ತದ ಒತ್ತಡ ಕಡಿಮೆ ಆಗತ್ತೆ. ಅಸಿಟೋಜೆನಿನ್ ಅಂತ ಹೇಳಿ ಒಂದು ಕೆಮಿಕಲ್ ನ ಅಂಶ ಇದರಲ್ಲಿ ಇರೋದ್ರಿಂದ ಇದು ಕೂಡ ಚರ್ಮದ ಕ್ಯಾನ್ಸರ್ ನ ತಡೆಗಟ್ಟೋ ಅಂತ ಗುಣವನ್ನ ಈ ಔಷಧಿ ಹೊಂದಿದೆ. ಇದು ಮತ್ತಿನ್ಯಾವುದು ಹಣ್ಣಿನಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ತರದ ಹಣ್ಣುಗಳನ್ನ ಸೇವಿಸೋದ್ರಿಂದ ಈ ತರ ಮುಂದೆ ಬರಬಹುದಾದಂತ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಆಮೇಲೆ ಇದರಲ್ಲಿ ವೈಟಮಿನ್ ಸಿ ಅಂತ ಏನ್ ಹೇಳ್ತೀವಿ ಅದರ ಅಂಶ ಚೆನ್ನಾಗಿದೆ. ವೈಟಮಿನ್ ಮತ್ತೆ ವೈಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಡ್ತದೆ. ಈ ರೀತಿ ಇದರಲ್ಲಿ ಸಾಕಷ್ಟು ಅನುಕೂಲಗಳಿದೆ. ಹಾಗಾಗಿ ಗ್ರಾಹಕರು ಕೂಡ ಇದಕ್ಕೆ ಬೆಲೆ ಕೊಡ್ಲಿಕ್ಕೆ ಈಗ ಸಿದ್ಧರಿದ್ದಾರೆ, ಹುಡುಕಿ ಹೋಗಿ ಖರೀದಿ ಮಾಡ್ತಾ ಇದಾರೆ. ಹಾಗಾಗಿ ಏನು ಅಂತಂದ್ರೆ ನಾವು ರೈತರಾಗಿ ಏನ್ ಮಾಡ್ಬೇಕಾಗಿರೋದು, ನಾವು ಖರೀದಿ ಮಾಡಿ ಸುಮ್ಮನೆ ಹಾಗೆ ನಾವು ಮಾರ್ಕೆಟಿಗೆ ತಗೊಂಡು ಹೋಗುವಂತದ್ದಲ್ಲ. ಈ ತರ ಹಣ್ಣುಗಳಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ವರ್ಗ ಮಾಡಿ ಅಂದ್ರೆ ಗ್ರೇಡ್ ಮಾಡುವಂಥದ್ದು, ನಾವು ನಾಲ್ಕು ಭಾಗಗಳಾಗಿ ಮಾಡ್ಕೊಳ್ಳುವಂಥದ್ದು ಹೇಳದ್ನಲ್ಲ, ಆ ರೀತಿ ಮಾಡ್ಕೊಂಡು ಈಗ ದಾಳಿಂಬೆ ಎಲ್ಲ ನಾವ್ ಹೆಂಗೆ ಬ್ಯಾಗ್ಸ್ ಅಲ್ಲಿ ಪ್ಯಾಕ್ ಮಾಡಿ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ, ಅದೇ ರೀತಿ ಇದನ್ನು ಕೂಡ 20 ಕೆಜಿ ಬಾಕ್ಸ್ ಗಳಲ್ಲಿ ಈಗ ನಾವು ನೋಡ್ತಾ ಇದೀವಿ. ಮಹಾರಾಷ್ಟ್ರ ಈ ಕೆಲವು ಭಾಗಗಳಲ್ಲಿ ಅಥವಾ ಮತ್ತೆ ಕೊಪ್ಪಳ ಜಿಲ್ಲೆಗಳಲ್ಲಿ ಆಗ್ಲೇ ರೈತರು ಕೂಡ ಈ ವಿಚಾರವನ್ನ ಮಾಡ್ತಾ ಇದಾರೆ. 20 ಕೆಜಿ ಬಾಕ್ಸ್ ಗಳಲ್ಲಿ ಎಲ್ಲ ಒಂದೇ ಗ್ರೇಡಿನ ಹಣ್ಣುಗಳನ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ತಗೊಂಡೋಗಿ ಮಾರಾಟ ಮಾಡುವಂಥದ್ದು. ಈ ರೀತಿ ಮಾಡಿಕೊಂಡು ನಾವು ದೂರದ ಮಾರ್ಕೆಟ್ಗಳಿಗೂ ಕೂಡ ನಮ್ಮ ಈಗ 5 ಟನ್ ಅಂತಂದ್ರೆ ನಮ್ಗೆ ಒಂದೇ ಸತಿ ಏನು ಬರೋದಿಲ್ಲ. ಸೊ ವಿವಿಧ ಹಂತಗಳಲ್ಲಿ ನಾವು ಕಟಾವು ಮಾಡ್ತೀವಿ. ಆಗ ಲೋಕಲ್ ಮಾರ್ಕೆಟಲ್ಲೂ ಕೂಡ ಈಗ ನಮ್ಮದೇ ಆದ ನಮ್ಮ ಊರಿನ ಮಾರ್ಕೆಟ್ನಲ್ಲೂ ಕೂಡ ಅದನ್ನು ಸೇಲ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಮತ್ತು ಆಮೇಲೆ ಅತಿ ಹೆಚ್ಚು ಇಳುವರಿ ಬಂದಾಗ ದೂರದ ಮಾರ್ಕೆಟ್ಗಳಿಗೆ ಅಥವಾ ಜಿಲ್ಲೆಯ ಮಾರ್ಕೆಟ್ಗಳಿಗೆ ಅಥವಾ ಅಧಿಕ ಕೇಂದ್ರದ ಮಾರ್ಕೆಟ್ಗಳಿಗೆ ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡೋದು. ಬಾಕ್ಸ್ ಮಾಡೋದ್ರಿಂದ ನಾವು ದೂರದ ಮಾರ್ಕೆಟ್ಗೆ ಕೊಂಡೊಯ್ಬೋದು. ಮತ್ತೆ ಎಲ್ರಿಗೂ ಕೂಡ ಒಂದು ಗಮನದಲ್ಲಿರೋದೇನು ಅಂತಂದ್ರೆ ಸೀತಾಫಲ ಅಂತಂದ್ರೆ ಹಣ್ಣಾಗಿದ್ದ ಕೂಡಲೇ ಹೊಡೆದೋಗ್ಬಿಡ್ತದೆ ಅಂತ. ಇಲ್ಲಿ ನಾವೇನಾಗಬೇಕು, ಹಣ್ಣು ಪೂರ ಮಾಗೋವರೆಗೂ ನಾವು ಕಾಯಬಾರ್ದು. ಹಣ್ಣು ಮಾಗಿದೆ, ಇನ್ನೇನು ಮಾಗಕ್ಕೆ ಪಕ್ವವಾಗಿದೆ ಅಥವಾ ರೆಡಿ ಇದೆ ಅಂತ ಏನು ಅಂತೀವಿ ಅಂತ ಸಂದರ್ಭದಲ್ಲಿ ಹಣ್ಣನ್ನು ಕಟಾವು ಮಾಡಿ ಅದನ್ನು ಬಾಕ್ಸ್ಗಳಲ್ಲಿ ಶೇಖರಣೆ ಮಾಡಿ ನಾವು ಸರಬರಾಜು ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ನಾವು ಮಾರ್ಕೆಟನ್ನು ರೀಚ್ ಆಗ್ಬೋದು. ಮತ್ತೆ ಈಗೇನು ನಾನು ಮುಂಚೆ ಹೇಳಿದಂಥ ತಳಿಗಳೇನು, ಬಾಲ್ನಗರ್ ಇರ್ಬೋದು, ಅರ್ಕಸಹನ ಇರ್ಬೋದು, ಅಥವಾ NMK ಗೋಲ್ಡ್ ಅಂತ ಏನು ಹೇಳಿದೆ, NMK 1 ಅಂತ. ಸೊ ಈ ತಳಿಗಳಲ್ಲಿ ಏನು ಅಂತಂದ್ರೆ ಸ್ವಲ್ಪ ದಿನಗಳಿಗಾದರೂ ಕಾದಿರಿಸುವಂಥ ಗುಣ ಇರೋದ್ರಿಂದ ಓಕೆ ಅದನ್ನು ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಇದು ಚೆನ್ನಾಗಿರೋದ್ರಿಂದ ನಾವು ಅದನ್ನು ಭಾಳಷ್ಟು ದಿನಗಳವರೆಗೂ ಅಂದರೆ ಒಂದೆರಡು ದಿವಸಗಳವರೆಗೂ ಆದರೂ ಕೂಡ ಕಾದಿರಿಸ್ಬೋದು. ಹಾಗಾಗಿ ಮಾರುಕಟ್ಟೆ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಈ ಹಣ್ಣಿನಲ್ಲಿನೂ ಸಾಕಷ್ಟು ಔಷಧೀಯ ಗುಣಗಳಿರೋದ್ರಿಂದ ಗ್ರಾಹಕರಿಗೂ ಸಾಕಷ್ಟು ಅನುಕೂಲ ಆಗುತ್ತೆ ಈ ಹಣ್ಣನ್ನು ತಿಂದರೆ. ಮತ್ತು ನಮ್ಮ ರೈತ ಬಾಂಧವರು ಬೆಳೆದ್ರೂ ಅವ್ರಿಗೂ ಒಳ್ಳೆ ಲಾಭದಾಯಕ ಅಂತ ಹೇಳಿದ್ರಿ ಸರ್. ಈಗ ನಮ್ಮ ರೈತರು ವರ್ಷ ಪೂರ್ತಿ ಇದನ್ನ ಹಣ್ಣು ಪಡ್ಕೋಬಹುದಾ, ಅದಕ್ಕೇನಾದರೂ ಇಂಥ ಕಾಲದಲ್ಲಿ ಮಾತ್ರ ಅಥವಾ ವರ್ಷಕ್ಕೊಂದೇ ಬೆಳೆ ಬರುವ ಸಾಧ್ಯತೆ ಯಾವ ರೀತಿ ಇದೆ ಸರ್? ಆಗಲೇ ನಾನು ಹೇಳಿದ ಇದರಲ್ಲಿ ವರ್ಷಕ್ಕೆ ಒಂದು ಬೆಳೆಯನ್ನು ಫಸಲನ್ನು ತಗೊಳ್ಳಿಕ್ಕೆ ಮಾತ್ರ ಸಾಧ್ಯ, ವರ್ಷ ಪೂರ್ತಿ ಇದನ್ನು ಹಣ್ಣು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಪ್ರಿಲ್ ಮೇ ಸಮಯದಲ್ಲಿ ಇದಕ್ಕೆ ಹೂ ಬರ್ತದೆ, ಆಮೇಲೆ ಆಗಸ್ಟ್ನಿಂದ ಇದನ್ನು ಹಣ್ಣು ಕಟಾವು ಮಾಡಲಿಕ್ಕೆ ಶುರು ಮಾಡ್ಬೋದು. ಈ ರೀತಿ ನಾವು ವಿವಿಧ ಹಂತಗಳಲ್ಲಿ ಆಗಸ್ಟ್ನಿಂದ ಅಕ್ಟೋಬರ್ ಅಥವಾ ನವೆಂಬರ್ನವರೆಗೂ ಕೂಡ ನಾವು ಹಣ್ಣು ಸಿಗ್ತದೆ. ಸೊ ಅದನ್ನು ನಾವು ಕಟಾವು ಮಾಡಿ ಮತ್ತೆ ಇನ್ನೊಂದು ಉಪಯೋಗ ಏನಿದೆ ಅಂತಂದ್ರೆ ಒಂದೇ ಸತಿ ಕಟಾವಿಗೆ ಬರೋದಿಲ್ಲ. ನಮಗೆ ಆಗಸ್ಟ್ನಿಂದ ಅಕ್ಟೋಬರ್ ಅಂದ್ರೆ ಸುಮಾರು 2-3 ತಿಂಗಳವರೆಗೂ ಇದರಲ್ಲಿ ನಮಗೆ ಕಲಾವಧಿ ಸಿಗೋದ್ರಿಂದ ವಿವಿಧ ಹಂತಗಳಲ್ಲಿ ಮಾರ್ಕೆಟ್ನ ನೋಡಿಕೊಂಡು ನಾವು ಕಟಾವು ಮಾಡಿ ಸರಬರಾಜು ಮಾಡ್ಬೋದು. ಹಾಗಾಗಿ ಏನಾಗುತ್ತೆ, ಲಾಭ ತಗೊಳ್ಳಿಕ್ಕೂ ಕೂಡ ಇದೊಂದು ಒಳ್ಳೆ ದಾರಿ ಅಂತ ಹೇಳ್ಬೋದು. ಸರಿ, ಕೊನೆಯದಾಗಿ ಸೀತಾಫಲ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಗ್ರಾಹಕರ ವಿಚಾರವಾಗಿ ನೋಡಿದ್ರೆ ಇದರಲ್ಲಿ ಒಳ್ಳೆ ಔಷಧಿ ಗುಣಗಳಿರೋದ್ರಿಂದ ಗ್ರಾಹಕರು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಆಸಕ್ತಿ ಕೊಟ್ಟು ಅದನ್ನ ಮಾರುಕಟ್ಟೆಯಿಂದ ಪರ್ಚೇಸ್ ಮಾಡ್ತಾ ಇದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮತ್ತೆ ಆಮೇಲೆ ನಾನು ಹೇಳದ್ನಲ್ಲ, ಈಗ ದಾಳಿಂಬೆ ಅಥವಾ ಇನ್ನೊಂದು ಬೇರೆ ಬೆಳೆಗಳನ್ನ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ಸಮಯ ಮತ್ತೆ ಹಣಕಾಸನ್ನು ಕೂಡ ವೆಚ್ಚ ಮಾಡ್ಬೇಕಾಗ್ತದೆ. ಸೊ ಅಲ್ಲಿ ವೆಚ್ಚ ಮಾಡಿದಾಗ ಅದಕ್ಕೆ ಸರಿಯಾದಂತ ಲಾಭ ಸಿಕ್ಕರೆ ಪರವಾಗಿಲ್ಲ, ಆದ್ರೆ ಆತರದ ಏನಾದ್ರೂ ವ್ಯತ್ಯಾಸಗಳಾದಾಗ ಪ್ರತಿ ಬೆಳೆನೂ ಕೂಡ ನಾವು ದಾಳಿಂಬೆಯಲ್ಲಿ ನಿರೀಕ್ಷಣೆ ಮಾಡಿದಷ್ಟು ಆದಾಯ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ತರದ ಒಂದು ಬೆಳೆ ಸ್ವಲ್ಪ ಮಟ್ಟಿಗಾದ್ರೂ 1-2 ಎಕರೆನೋ ಅಥವಾ 2.5 ಎಕರೆನೋ ಇಷ್ಟು ಪ್ರಮಾಣದಲ್ಲಾದ್ರೂ ನಾವು ಈ ಗಿಡಗಳನ್ನ ನಾಟಿ ಮಾಡ್ಕೊಂಡಿದ್ದೆ ಆದ್ರೆ ಒಂದು ಪಕ್ಷ ನಮ್ಗೆ ದಾಳಿಂಬೆಯಲ್ಲಿ ಏನಾದ್ರೂ ಈ ನಿರೀಕ್ಷಿತವಾದಂತ ಆದಾಯ ಬರದೇ ಹೋದ್ರು ಈ ತರದ ಬೆಳೆಗಳಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಆ ವರ್ಷಕ್ಕೆ ಬೇಕಾದಂತದ್ದು ಆದಾಯನ ನಾವು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಸಾಕಷ್ಟು ರೈತರು ಈಗ ಆಲ್ರೆಡಿ ಮಾಡಿರೋಂಥವ್ರು ಕೂಡ ಹೇಳೋ ವಿಚಾರ ಏನು ಅಂತಂದ್ರೆ ಒಂದು 30,000-40,000 ಒಂದು ಹೆಕ್ಟೇರ್ಗೆ ಅಂದ್ರೆ 1.5 ಎಕರೆಗೆ ಈ ಬೆಳೆಯನ್ನ ಮಾಡಿದ್ರೆ 40,000 ಖರ್ಚು ಬರ್ತದೆ ಅಂತ ಹೇಳ್ತಾರೆ. ಆದಾಯ ನೋಡಿದ್ರೆ ಖರ್ಚೆಲ್ಲ ತೆಗೆದು 1.5 ಲಕ್ಷ 2.5 ಎಕರೆಗೆ ಆದಾಯ ತಗೋಬಹುದು ಅಂತ ಹೇಳ್ತಾರೆ. ಇದರಿಂದ

ಮಳವಳ್ಳಿ ತೋಪಲ್ಲಿ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಹೂ ಕಂಡು ಮಂಡೆ ಅಲ್ಲೇ ಬದುವರು ಬಾಳೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೇ ಬದುವರು ಬಾಳೆ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ